ಪ್ರೀತಿ ಎಂಬೋ ವರತಿ ಕಾಲಾಡಿಸಿ ಕಲ್ಕ ಮಾಡತಿ. ನೀ ಎಷ್ಟಾರ ಮೆರಿತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಆಡುತ್ತಾಡುತ್ತ ಮರಕೋತಿ ಹಾಡು ಕಾಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳಕೊಂತಿ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಕಂಡದ್ದರ ಮಲ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಎಲ್ಲ ವೈದು ಎಲ್ಲಿಡತಿ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ಸುಳ್ಳಿಗೆ ಪೂರ ಮನಸೋತಿ ಸುಳ್ಳಿಗೆ ಪೂರ ಮನಸೋತಿ ಹರಿಹರ ಬ್ರಹ್ಮರ ಕಳಕೊಂತಿ ನೀ ಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬೋ ನಂಬಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕರೆದರ ಯಾಕ ವಲ್ಲಂತೆ ನೀ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ಅಂದರ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತ